ಕುಲದಲ್ಲೇ ಕೊರಬಾರ ಬೆಡಗಾಲ ಜಡಿ ಮಂಟಿಗೆ ರೇ ಶರಣಾರ ಕುಲದಲ್ಲೇ ಕೊರಬಾರ ಬೆಡಗಾಲ ಜಡಿ ಮಂಟಿಗೆ ರೇ ಶರಣಾರ ಜಡಿ ಮಂಟಿಗೆ ರೇ ಶರಣರ ಜ್ಞಾನ ಅಪ್ಪಯ್ಯ ಬಡವರಿಗೆ ಭಕ್ತಿ ನೀಡಾನೋ ಕೊರಬಾರೋ ಜಡಿ ಮಂಟಿಗೆ ರೇ ಶರಣಾರೋ ಜಡಿ ಮಂಟಿಗೆ ರೇ ಶರಣರ ಜ್ಞಾನ ಅಪ್ಪಯ್ಯ ಬಡವರಿಗೆ ಭಕ್ತಿ ನೀಡಾನೋ ಓ ಅಂತ್ಯ ಕಟ್ಟು ವ್ಯಾಸಿಗೆ ಬಿಸಲಾಗಿದ್ದೇಕೋ ಗಾಲಿ ಆಗಾರ ಬಾಳ ರಾಶಿಯ ಬಿಸಲ ಗಾಯಾಗಿದ್ದೆ ಕೋಗೆಲೆ ಆಸಾರದಾರಿಯೋ ರಾಶಿಗೆ ಬಿಸಲ ಗಾಯಾಗಿದ್ದೆ ಕೋಗಾಲಿ ಆಗಾರ ಬಾಳಾಡಕಿಯೋ ರಾಶಿಯ ಬಿಸಲ ಗಾಯಾಗಿದ್ದೆ ಕೋಗೆಲೆ ಮೊದಲ ಗುಂಡಿಗೆ ಶರಣ ಶಂಕರ ಗಂಡಗ ಶರಣ ಏಕ ಬಾವುದುಲೇ ಶಿವ ಶರಣೋ ಮೊದಲ ಗುಂಡಿಗೆ ಶರಣ ಶಂಕರ ಗಂಡಗ ಶರಣ ಏಕ ಬಾವುದುಲೇ ಶಿವ ಶರಣೋ ಮೊದಲ ಗುಂಡಿಗೆ ಶರಣ ಶಂಕರ ಗಂಡಗ ಶರಣ ಏಕ ಬಾವುದುಲೇ ಶಿವ ಶರಣೋ ಮೊದಲ ಗುಂಡಿಗೆ ಶರಣ ಶಂಕರ ಗಂಡಗ ಶರಣ ಏಕ ಬಾವುದುಲೇ ದುಡಿಯುವನು ಏಕ ಬಾವುದುಲೇ ದುಡಿಯುವನು ನಮ್ಮ ಬಸವ ನಾಕ ಪಾದ ಶಿವ ಶರಣು ಏಕ ಬಾವುದುಲೇ ದುಡಿಯುವನು ನಮ್ಮ ಬಸವ ನಾಕ ಪಾದ ಶಿವ ಶರಣು ಏಕ ಬಾವುದುಲೇ ದುಡಿಯುವನು ನಮ್ಮ ಬಸವ ನಾಲ್ಕ ಪಾದ ಶಿವ ಶರಣು ಏಕ ಬಾವುದುಲೇ ದುಡಿಯುವನು ಮೊದಲ ಗುಂಡಿಗೆ ಶರಣ ಶಂಕರ ಗಂಡಗ ಶರಣ ಏಕ ಬಾವುದುಲೇ ದುಡೆಯುವನು ಓಡಲ ಅಡಿವನ ಗಿಡದಾಗ ಮಾವಿನ ಮರ ಚಂದ ಹಕ್ಕೆ ಪಕ್ಷಾಗ ಗಿಳಿ ಚಂದು ಅಡಿವನ ಮರದಾಗ ಮಾವಿನ ಮರ ಚಂದ ಹಕ್ಕಿ ಪಕ್ಷಾಗ ಗಿಳಿ ಚಂದು ಅಡಿವನ ಗಿಡದಾಗ ಮಾವಿನ ಮರ ಚಂದ ಹಕ್ಕೆ ಪಕ್ಷಾಗ ಗಿಳಿ ಚಂದು ಅಡಿವನ ಮರದಾಗ ಮಾವಿನ ಮರ ಅಕ್ಕಿ ಪಕ್ಷಿಳಿಜಾಂದು ಅಕ್ಕಿ ಪಕ್ಷಾಗ ಗಿಳಿ ಚಂದ ಮುಗೋಲಾಗ ಚಿಕ್ಕಾಗ ಚಂದ ಚಂದ ರಾಮ ಅಕ್ಕಿ ಪಕ್ಷಾಗ ಗಿಳಿ ಚಂದ ಮುಗೋಲಾಗ ಚಿಕ್ಕಾಗ ಚಂದ